ಔಷಧಿ ಗುಣ ಜಾಸ್ತಿ ಇರುತ್ತೆ. ಜಾಸ್ತಿ ಇರೋದ್ರಿಂದ ಕಲರ್ ವಾಸನೆ ಜಾಸ್ತಿ ಇರೋದ್ರಿಂದ ಆ ಅರಿಶಿನವನ್ನ ಬಳಸೋದ್ರಿಂದ ಕಾಯಿಲೆಗಳು ಬರಲ್ಲ. ಯಾವ ಮಕ್ಕಳಿಗಾಗಲಿ ಮನೆಯಲ್ಲಿ ಎಲ್ಲರೂ ಅಡಿಗೆಗೆ ಯೂಸ್ ಮಾಡೋದ್ರಿಂದ ಕಾಯಿಲೆಗಳು ದೂರ ಆಗುತ್ತೆ. ಆಮೇಲೆ ಪೌಡರ್ ಬೆಲ್ಲವನ್ನು ತಯಾರು ಮಾಡಿರ್ತಾರೆ, ಅದರೊಳಗೆ ನಾನು ಮತ್ತೆ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅದರಲ್ಲಿ ಮಸಾಲೆ ಬೆರೆಸಿ ಮಾಡಿದರೆ ಇದಕ್ಕೆ ಮತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದರೊಳಗೆ ಮಸಾಲೆ ಹಾಕಿ ಮಾಡ್ತಾ ಇದ್ದೇನೆ. ಅಂದ್ರೆ ಹಸಿ ಶುಂಠಿ, ಲವಂಗ, ಕಸಕಸಿ, ಏಲಕ್ಕಿ, ಜಾಜಿಕಾಯಿ, ಕಾಳುಮೆಣಸು ಇದನ್ನೆಲ್ಲ ಅದರೊಳಗೆ ಪೌಡರ್ ಮಾಡಿ ಹಾಕಿ ಅದನ್ನು ತಯಾರು ಮಾಡಿ ಪೌಡರ್ ಬೆಲ್ಲದೊಳಗೆ ಮಸಾಲೆ ಮಾಡಿ ಕಳಿಸಿದೀವಿ ರೀ. ಆಮೇಲೆ ಈಗ ಒಂದು 2 ತಿಂಗಳಿಂದ ಆಯಿತು ನಾವು ಕ್ಯೂಬ್ ಮಾಡ್ಬೇಕಂತ ಹೇಳಿ ನಮಗೆ ತಲೆಯಾಗಿ ಬಂತು. ಅಂದ್ರೆ ಗ್ರೂಪ್ನವರು ಒಂದು ಅದನ್ನ ಕ್ಯೂಬ್ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಮಾಹಿತಿ ನನಗೆ ಕೊಟ್ಟಾಗ ನಾ ಕ್ಯೂಬ್ ನಂಬರ್ ಜೋಡಿ ಮಾತಾಡಿದೆ, ಅವ್ರ ನಂಬರ್ ಕಳಿಸಿದ್ರು. ಮಾತಾಡಿದಾಗ ಅವರು ಇಲ್ಲ ನಮ್ಮಲ್ಲಿ ಅದಾವ್ರಿ ನಾವು ಕೊಟ್ಟು ಕಳಿಸ್ತೇನೆ ಅಂತಂದ್ರು. ಆಮೇಲೆ ಅಲ್ಲಿ ಒಂದು 25,000 ರೂಪಾಯಿ ಖರ್ಚು ಮಾಡಿ ನಾವು ಕ್ಯೂಬ್ ತರಿಸಿನ್ರಿ. ಕ್ಯೂಬ್ ತರಿಸಿ ಅದನ್ನ ನಾವು ಚಾಕ್ಲೇಟ್, ಈಗೆಲ್ಲ ಹೊರಗಡೆ ಮಕ್ಕಳು ಜಾಸ್ತಿ ಚಾಕ್ಲೇಟ್ ತಿನ್ನಕ್ ಅಂಟುಕೊಂಡಿರ್ತಾರೆ. ಚಾಕ್ಲೇಟ್ ತಿನ್ನದ ನಾವು ಬೆಲ್ಲ ತಿನ್ನಂದ್ರ ತಿನ್ನಂಗಿಲ್ಲರಿ ಅವರು. ಆ ಉದ್ದೇಶಕ್ಕೆ ನಾನೇನ್ ಮಾಡಿದೆ, ಬೆಲ್ಲ ಹೇಗೆ ತಿನ್ನಿಸ್ಬೇಕು ಮಕ್ಕಳಿಗೆ ಅನ್ನೋದು ವಿಚಾರ ಮಾಡಿದಾಗ ಅದರೊಳಗೆ ಮಸಾಲೆ ಹಾಕಿ ಮಾಡಿದ್ರೆ ಟೇಸ್ಟ್ ಬಂದು ಅವರು ಮಕ್ಕಳು ಚಾಕ್ಲೇಟ್ ಟೈಪ್ ಬೆಲ್ಲ ತಿನ್ಬಹುದು ಅಂತ ಹೇಳ್ರಿ. ಅವು 5 ಗ್ರಾಮು ಅಥವಾ ಆಮೇಲೆ 15 ಗ್ರಾಮು 45 ಗ್ರಾಮಿನ ಕ್ಯೂಬ್ಸ್ ಬಂದವ್ರಿ. ಅದರೊಳಗೆ ಅದನ್ನೆಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ಅದು ಚಾಕ್ಲೇಟ್ ಟೈಪ್ ಟೇಸ್ಟ್ ಇರುತ್ತೆ. ಮಕ್ಕಳು ಅದನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ದಿವಸಕ್ಕೆ 50 ಗ್ರಾಮ್ ಬೆಲ್ಲ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆತರ ಮಾಡಿ ಮಕ್ಕಳಿಗೆ ತಿನ್ನಕ್ ರೂಢ ಮಾಡ್ಬೇಕಂತ ಹೇಳ್ರಿ. ಅದರೊಳಗೆ ಮಸಾಲೆ ಹಾಕಿ ಮಾಡೈತ್ರಿ. ಅದು ಮಸಾಲೆ ಹಾಕಿದ್ದ ಬೆಲ್ಲ ತಿನ್ನೋದ್ರಿಂದ ಮಕ್ಕಳಿಗೆ ಕೆಮ್ಮು, ಕಫ, ನೆಗಡಿ ಇವ್ಯಾವ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ಬೆಲ್ಲಾನು ಯೂಸ್ ಮಾಡ್ತಾರೆ, ಅವ್ರ ದೇಹಕ್ಕೂ ಒಳ್ಳೇದು. ಆಮೇಲೆ ಕಾಯಿಲೆನೂ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಮಾಡತ್ತೀವಿ. ಅವು ಕ್ಯೂಬ್ಸ್ ಏನು ಮಸಾಲೆ ಹಾಕಿ ಮಾಡ್ತಾನಲ್ರಿ ಅದು 140 ರೂಪಾಯಿ ಕೆ ಜಿ ಸೇಲ್ ಆಗತ್ತೆ. ನಾವು ಸಾದಾ ಬೆಲ್ಲ ಮಾಡಿದ್ದು 60 ರೂಪಾಯಿ ಕೆ ಜಿ ಮಾರಾಟ ಮಾಡ್ತೀವ್ರಿ. ಅದು ಮಸಾಲೆ ಹಾಕಿ ಮಾಡಿದ್ದು 160 ರೂಪಾಯಿ ಕೆ ಜಿ ನಾ ಸೇಲ್ ಮಾಡತ್ತೀನಿ. ಅದರೊಳಗೆ ನನಗೆ ಡಬಲ್ ಆದಾಯನೂ ಉಳಿಯತ್ತದ್ರ. ಆಮೇಲೆ ನಮ್ಮ ಒಂದು 15 ಜನ ಒಂದು ನಮ್ಮದು ಮಹಿಳೆಯರದೊಂದು ಗ್ರೂಪ್ ಮಾಡ್ಕೊಂಡಿನ್ರಿ. ಆ ಮಹಿಳೆಯರಿಗೆಲ್ಲರಿಗೆ ಕೆಲಸ ಕೊಟ್ಟಂಗು ಆಯ್ತು ರೀ, ನಮಗೆ ಲಾಭನೂ ಆಯ್ತು. ಆಮೇಲೆ ಮಕ್ಕಳಿಗೆ ಅದು ಒಂದ್ ರೀತಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ನಾನು ಅದನ್ನ ಮಾಡಕ್ ರೆಡಿ ಮಾಡೀನಿ ರೀ. ಒಂದ್ 2 ತಿಂಗಳ ಹತ್ರ ಚಾಲು ಮಾಡ್ರಿ. ಆಮೇಲೆ ಕೆಂಪಕ್ಕಿ, ಆಮೇಲೆ ಸುಮತಿ ಅಂತ ಹೇಳಿ ಬರತ್ತರಿ ಒಂದು, ಅದ ಶಿರ್ಷಿದಿಂದ ತರಿಸ್ತೇನೆ. ಅಂದ್ರೆ ನಮ್ದೇ ಆದಂತ ಒಂದು ರೈತರ ಗ್ರೂಪ್ ರೀ ಅದ. ನಮ್ಮ ಕಡೆದ್ದು ಎಲ್ಲ ಅವ್ರಿಗೆ ಕಳಿಸಿಕೊಡ್ತೀರಿ ನಾವು. 15 ವರ್ಷದಿಂದ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಅದಾರೆ. ನಮ್ಮ ಕಡೆ ತಯಾರಾದದ್ದ ಅರಿಶಿನ ಪುಡಿ, ಬೆಲ್ಲ, ಆಮೇಲೆ ಜವಿಗೋಧಿ ರವಾರಿ ಇವೆಲ್ಲ ಅವ್ರ ಕಡೆ ನಾ ಕಳಿಸಿಕೊಡ್ತೀರಿ. ಅವ್ರ ಕಡೆ ಸಿಗುವಂತದನ್ನ ನಾ ಇಲ್ಲಿ ತರಿಸಿ ಗ್ರಾಹಕರಿಗೆ ನೇರ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಇಂಥವೆಲ್ಲ ಶುರು ಮಾಡಿ ತಾವು ಆದಾಯವನ್ನ ಮಾಡ್ಕೊಳ್ತಾ ಇದ್ದೀರಿ, ಬಹಳ ಸಂತೋಷದ ವಿಷಯ. ಆದ್ರೆ ಇವನ್ನ ಏನು ಶುರುವಿನಿಂದ ಮಾಡಬೇಕು ಅಂತಂದಾಗ, ಅಂದ್ರೆ ಈಗೇನು ಬೆಳೆ ಕೊಯ್ಲಾಗ್ತದ, ಅದರ ನಂತರ ಅದನ್ನ ಸಂಸ್ಕರಣೆ ಮಾಡಬೇಕು, ವಿಶೇಷವಾಗಿ ಈ ಸಿರಿಧಾನ್ಯಗಳಿರ್ತಾವಲ್ಲ ಬಹಳ ಕಷ್ಟದ ಕೆಲಸ ಅಂತ ಅನ್ನುವಂತ ಒಂದು ಮಾತಿತ್ತು. ಹೆಂಗ್ ಸ್ವಚ್ಛ ಮಾಡೋದು, ಅವುಗಳ ತವಡನ್ನ ಹೆಂಗ್ ತೆಗೆಯುದು, ಇದು ಆಮೇಲೆ ಎಲ್ಲಿ ವ್ಯವಸ್ಥೆ ಇದೆ, ಇವೆಲ್ಲ ಸಮಸ್ಯೆಗಳು ಒಂದು ಕಾಲಕ್ಕಿದ್ದು, ಇಂಥ ಒಂದು ಸಮಸ್ಯೆಯನ್ನ ತಾವು ಹೆಂಗ್ ಬಗೆಹರಿಸಿಕೊಂಡ್ರಿ, ಯಾವ ರೀತಿ ನೀವು ಇದನ್ನ ಸಂಸ್ಕರಣೆ ಮಾಡಿ ಅವುಗಳನ್ನ ಸ್ವಚ್ಛ ಮಾಡ್ತಾ ಇದ್ದೀರಿ, ಏನು ಮಷೀನ್ ಉಪಯೋಗ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳ್ತೀರಿ? ಈಗ ಇವೆಲ್ಲ ಸಿರಿಧಾನ್ಯಗಳ ಬೆಳೆದಂತ ರೈತರು ನಮ್ಮ ಕಡೆ ಈ ತರ ಬೆಳೆದಿದ್ದೀವಿ ನಿಮ್ಗೆ ತಗೋತಿರಂತ ನಾನು ಕೇಳಿದಾಗ ನಾನೇನ್ ಹೇಳ್ತಿದ್ದೆ, ಒಂದು ಎಲ್ಲಾ ಸೇರಿ ಒಂದು 10 ಕ್ವಿಂಟಲ್ ಆದಾಗ ನಮ್ದು ಬೆಲ್ಲ ಧಾರವಾಡಕ್ಕೆ ಬೆಲ್ಲ ಸಪ್ಲೈ ಮಾಡ್ತಾ ಇರ್ತೀವ್ರಿ. ನಮ್ದು ಟಾಟಾಸ್ ಗಾಡಿ ಇದೆ, ಸ್ವಂತ ವ್ಯಾನ್ ಐತಿ. ಆ ಗಾಡಿ ಒಳಗೆ ಬೆಲ್ಲ ಸಪ್ಲೈ ಮಾಡಕ್ ನಾ ಆ ಕಡೆ ಕಳಿಸಿದಾಗ ಅದ್ರೊಳಗನ ಇದ್ ಮಿಲೆಟ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ಮಷಿನ್ ಹಾಕೊಂಡ್ ಬಂದ್ಬಿಡ್ತಾರೆ. ಮಷಿನ್ ಹಾಕೊಂಡ್ ಬಂದ್ಮೇಲೆ ಇಲ್ಲಿ ಪಾಕೆಟ್ ಮಾಡ್ತೇನ್ರಿ. ಆಮೇಲೆ ಪೌಡರ್ ಮಾಡ್ತೀವ್ರಿ. ಪೌಡರ್ ಮಾಡೋದ್ ಮಷಿನ್ ಮನೆಯೊಳಗೆ ತಂದಿಟ್ಟಾರ್ರಿ. ಆ ಮಷಿನ್ ಹಾಕಿ ಎಲ್ಲ ತರ ಪೌಡರ್ ಮಾಡ್ಕೋತೀವ್ರಿ. ಅರಿಶಿನ ಪೌಡರ್ ಅದ್ರೊಳಗೆ ಮಾಡ್ತೀನಿ. ರಾಗಿದ ರಾಗಿ ಕಾಳೆ ಯಾರು ವಿಶೇಷ ತಗೊಳಂಗಿಲ್ರಿ. 1 ಕೆಜಿ 1/2 ಕೆಜಿ ಪೌಡರ್ ಮಾಡಿದ್ರೆ ಜಾಸ್ತಿ ಸೇಲ್ ಆಗುತ್ತೆ, ಆಮೇಲೆ ಇನ್ಕಮ್ ಜಾಸ್ತಿ ಬರುತ್ತೆ ಅಂತ ಹೇಳ್ಕಿರ ಆ ಉದ್ದೇಶಕ್ಕೆ ಪೌಡರ್ ಮಾಡಿ ಸೇಲ್ ಮಾಡತ್ತೇನ್ರಿ. ಆಮೇಲೆ ಈಗ ಒಂದು ಲಾಕ್ಡೌನ್ ಆದಾಗಿಂದ ರೀ, ಕರೋನಾ ಬಂದಾಗಿಂದ ಈಗೇನಾಗ್ಬಿಟ್ಟದ್ರಿ, ಗ್ರಾಹಕರಿಗೆಲ್ಲ ಸಾವಯವನ್ನ ಬಳಸಬೇಕು, ಕೆಮಿಕಲ್ಸ್ ಇರದೆ ಅಂತದನ್ನ ನಾವು ಬಳಸಬೇಕು, ಆರೋಗ್ಯ ಚಲೋ ಇರ್ತೈತೆ ಅನ್ನೋ ಉದ್ದೇಶಕ್ಕೆ ಈಗ 2 ವರ್ಷದೊಳಗೆ ನಮಗೆ ಬೇಡಿಕೆ ಜಾಸ್ತಿ ಅದ ರೀ. ಬೇಡಿಕೆ ಜಾಸ್ತಿ ಅದ. ಆಮೇಲೆ ಎಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಹಕರು ಮನೆಗೆ ಬಂದು ಒಯ್ತಾರೆ. ಆಮೇಲೆ ಈಗ ಗೋ ಉತ್ಪನ್ನಗಳಿಂದ ತಯಾರು ಮಾಡಿದ್ದನ್ನ ಆಹಾರ ಸೇವಿಸಬೇಕು, ಅದರದ ಪ್ರಾಡಕ್ಟ್ ನಾವು ಬಳಸಬೇಕು ಅನ್ನೋ ಉದ್ದೇಶ ಗ್ರಾಹಕರ ಒಳಗೆ ಬಂದಾದ್ರೀಗ. ಅದಕ್ಕಾಗಿ ನಾವು ರಾಯಬಾಗದ ಮತ್ತೆ ಹಿಂಗೆ ದೂರ ದೂರ ಎಲ್ಲಿ ಟ್ರೈನಿಂಗ್ ಇರ್ತದೆ ಗೋ ಉತ್ಪನ್ನಗಳ ತಯಾರಿಕೆ ಬಗ್ಗೆ ಎಲ್ಲಿ ಟ್ರೈನಿಂಗ್ ಇರ್ತದೆ ಅಲ್ಲಿ ಹೋಗಿರ್ತೇನೆ. ನಾನು ಎಲ್ಲ ಟ್ರೈನಿಂಗ್ ಅಟೆಂಡ್ ಆಗಿ ಅಲ್ಲಿ ಹೋದಾಗ ನನಗೊಂದೊಂದು ಮಾಹಿತಿ ನನಗೆ ಲಭ್ಯವಾಗ್ತಾವ್ರಿ. ಅದನ್ನಲ್ಲಿ ನಾನು ಮಾಡ್ಕೊಂಡು ಬಂದು ಇಲ್ಲಿ ಒಂದು ಗೋಮಯದಿಂದ ತಯಾರಾದದ್ದು ಒಂದು ಟೂತ್ ಪೌಡರ್ ತಯಾರು ಮಾಡೇನ್ರಿ. ನಾನು ಆ ಟೂತ್ ಪೌಡರ್ ಒಳಗೆ 18 ಐಟಮ್ ನಾನು ಮಿಕ್ಸ್ ಮಾಡಿರ್ತೇನೆ ರೀ. ಎಲ್ಲ ಗಿಡಮೂಲಿಕೆ ನಮ್ಮ ನ್ಯಾಚುರಲ್ ಸಿಗುವಂತದ್ದನ್ನೆಲ್ಲ 18 ಐಟಮ್ ಮಿಕ್ಸ್ ಮಾಡಿ ಆ ಪೌಡರ್ ರೆಡಿ ಮಾಡಿದ್ರೆ ಅದು ಒಂದು 1,000 ರೂಪಾಯಿ ಕೆಜಿ ನಾ ಸೇಲ್ ಮಾಡತ್ತೇನೆ ರೀ ಸರ್. ಒಂದು ಕೆಜಿಗೆ 1,000 ರೂಪಾಯಿ ರೇಟ್ ಹಾಕಿ ಮಾರಾಟ ಮಾಡ್ತೇನೆ ರೀ. 50 ಗ್ರಾಮಿನ ಪ್ಯಾಕೆಟ್ ರೀ, 50 ರೂಪಾಯಿಗೆ ನಾ ಸೇಲ್ ಮಾಡತ್ತೇನೆ ರೀ. ಅದು ಖರ್ಚು ನಮ್ದು ಲೇಬರ್ ಚಾರ್ಜ್ ಎಲ್ಲ ಕೂಡ ಒಂದು 3,000 ರೂಪಾಯಿ ತನಕ ಖರ್ಚು ಬರ್ತೈತಿ. ಒಂದು 15 ಕೆಜಿ ಪೌಡರ್ ರೆಡಿ ಆಗ್ಬೇಕಾದ್ರೆ 15,000 ರೂಪಾಯಿದೊಳಗೆ ನಾ 3,000 ರೂಪಾಯಿ ಅದರ ಖರ್ಚು ತೆಗೆದ್ರೆ 12,000 ಅಥವಾ 10,000 ನನಗೆ ಆರಾಮ ಲಾಭ ಉಳಿತಾರೆ ಸರ್. ಈ ಪೌಡರ್ ಬಳಸೋದ್ರಿಂದ ಏನಾಗತ್ತಂದ್ರೆ ಹೆಲ್ತಿಗೆ ರೀ, ಹಲ್ಲುಗಳು ಜಾಸ್ತಿ ಹೊಡಿತಾವ್ರಿಗೆಲ್ಲ ಕೆಮಿಕಲ್ಸ್ ಇದ್ದದ್ದು ಬಳಸೋದ್ರಿಂದ ಹಲ್ಲುನು ಜಾಸ್ತಿ ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಹಲ್ಲುನು ಜಾಸ್ತಿ ಈಗಿನ ಕಾಲದೊಳಗೆ ಜನರಿಗೆ. ಈ ಪೌಡರ್ ಬಳಸೋದ್ರಿಂದ 2 ದಿವಸದೊಳಗೆ ಹಲ್ಲು ಹೊಡಿದು ಕಡಿಮೆ ಆಗತ್ತೆ, ಒಸಡಿ ರಕ್ತ ಬರೋದು ಕಡಿಮೆ ಆಗತ್ತೆ, ಬಾಯಿ ಸ್ಮೆಲ್ ಬರೋದು ಕಡಿಮೆ ಆಗುತ್ತೆ, ಹಲ್ಲು ಮೇಲೆ ಕಲಿಗಳಿರ್ತಾವ್ರ ತಂಬಾಕು ಎಲೆ ತಿಂದಂತವ್ರೆಲ್ಲ ಬ್ರೆಸಿಲ ಯೂಸ್ ಮಾಡಿ ಹಲ್ಲು ಕ್ಲೀನ್ ಆಗ್ಯಾವ ನಮಗೆ ಭಾರಿ ಹಲ್ಲು ಹೊಳಪ ಬಂದದಂತ ಹೇಳಿದಾಗ ಈಗ 2 ತಿಂಗಳದೊಳಗೆ ಅದಕ್ಕೆ ಭಾರಿ ಶೇಲ್ ಐತಿ ನಡೆದ್ರ ನಮ್ದು. ಅಂದ್ರೆ ಈಗ ಯಾರಿಗೆ ಹಲ್ಲು ನೋವು ಇರ್ತದ ಅಂತವ್ರು ಬಳಸಿ ಏನ್ ಹೇಳಾರ ಅನ್ನೋದು ಅದನ್ನ ಹೇಳ್ಬೋದ? ಇದ ಕೃಷಿ ಆಫೀಸ್ನವ್ರಿ, ಆಮೇಲೆ ಇಲ್ಲಿ ರೈತರು ಬಂದವ್ರು, ಬೆಲ್ಲ ಒಯ್ಯಕ್ ಬಂದವ್ರು ರೈತರು, ಅವರು ಎಲ್ಲ ತಗೊಂಡು ಹೋಗ್ಯಾರ್ರಿ. ನಾನು ಒಮ್ಮಿಗ್ಲೇ ಅವ್ರಿಗೆ ಜಾಸ್ತಿ ಒಯ್ಯರಿ ಅಂತ ಯಾರಿಗೆ ಹೇಳಲ್ರಿ, ನಾನು ಯೂಸ್ ಮಾಡಿ ನೋಡ್ರಿ ನೀವು, ಆಮೇಲೆ ನನಗೆ ರೊಕ್ಕ ಕೊಟ್ಟು ಒಯ್ಯಕ್ರಿ ಅಂತ ಹೇಳಿಕ್ರಿ. ಸ್ವಲ್ಪ ಹಂಗೆ ಕೊಟ್ಟಿರ್ತೇನ್ರಿ ನಾನು, ಅದನ್ನ ಓದ್ ಅವ್ರು ಯೂಸ್ ಮಾಡಿದ್ಮೇಲೆ ಫೋನ್ ಮಾಡಿರ್ತಾರೆ, ಫೋನ್ ಮಾಡಿ ಹೇಳಿದಾರ್ರಿ ನಿಮ್ದು ಪೇಸ್ಟ್ಗಿಂತಲೂ ಬಾರಿ ಬೆಟರ್ ಆಗ್ಯಾದ್ರಿ, ನಿಮಗೆ ನಮಗೆ ಒಂದು 4-5 ಪ್ಯಾಕೆಟ್ ಕೊಟ್ಟು ಕಳಿಸ್ರಿ ಅಂತ ಹೇಳಿಕ್ರಿ ಅಂತ ಹೇಳಿದಾಗ ಅವ್ರಿಗೆ ನಾವು ಮತ್ತೊಮ್ಮೆ ಬರೋದ್ರೊಳಗೆ ಪ್ಯಾಕ್ ಮಾಡಿ ರೆಡಿ ಮಾಡ್ಕಿರಿ ಅಂತ ಕಳಿಸ್ಕೊಟ್ಟನ್ರಿ. ಅವ್ರ ಯೂಸ್ ಮಾಡಿ ನನಗೆ ಹಲ್ಲಿ ಮೇಲೆ ಕಲಿದ್ದು ಅವು ಹೋಗ್ಯಾವ್ರಿ, ಹಲ್ಲು ಹೊಡಿದು ಕಡಿಮೆ ಆಗ್ಯದ ಅಂತ ಅವ್ರ ವೈಲಿಂದ ಹೇಳಿದಾಗ ನನಗೆ ಗುರುತ್ರಿ. ನಾವು ಮನೆಗೆಲ್ಲ ಅದನ್ನ ಯೂಸ್ ಮಾಡ್ತೀವಿ, ನಮಗಂತರೂ ಐತ್ರಿ ಅದ್ರ ರಿಸಲ್ಟ್. ಗ್ರಾಹಕರಿಗೆ ಯೂಸ್ ಮಾಡಿದ್ಮೇಲೆ ಅವರೇ ಹೇಳಿದಾಗ ನನಗೆ ಬಾರಿ ಅದ್ರ ಮೇಲೆ ಕಣ್ಣು ಇದು ಬಂದಿದ್ರಿ, ನನಗೆ ನಂಬಿಕೆ ಬಂದದ್ರಿ, ಅದು ಚಲೋ ನಡೆದೈತ್ರಿ ನನಗೆ. ಈಗ ಸುಮಾರು 20-25 ಉತ್ಪನ್ನಗಳನ್ನ ನೀವು ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ, ತಮ್ಮ ಮಹಿಳಾ ಗುಂಪಿನ ಮೂಲಕ ಸಹಿತ ಒಂದು ಪ್ರಮೋಷನ್ ಆಗ್ತದೆ, ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತದೆ ಅನ್ನುವಂತಹ ಮಾತು ಕೂಡ ಐತಿ. ಸಾಮಾನ್ಯವಾಗಿ ನಿಮ್ಮ ಏನು ಉತ್ಪನ್ನಗಳದಾವಲ್ಲ, ಹೆಂಗ್ ನೀವು ಮಾರಾಟ ಮಾಡ್ತಾ ಇದ್ರಿ, ಏನು ಇವು ತಯಾರಾದ ಕೂಡಲೇ ನೀವ್ ಏನ್ ಮಾಡ್ತೀರಿ? ಇವನ್ನ ನಾವು ರೆಡಿ ಮಾಡಿದ್ಮೇಲ್ರಿ, ನಾವು ಈಗೆಲ್ಲ ಕೃಷಿ ಮೇಳ ಮತ್ತೆ ಎಲ್ಲಿ ಎಕ್ಸಿಬಿಷನ್ ಇರುತ್ತೆ, ಎಲ್ಲಿ ಫಂಕ್ಷನ್ಗಳು ಇರತ್ತವಲ್ರಿ, ಎಲ್ಲಿ ಟ್ರೈನಿಂಗ್ ಇರುತ್ತೆ, ಅಲ್ಲೆಲ್ಲ ನಾನು ಒಬ್ಬಳೇ ಟ್ರೈನಿಂಗ್ಗಾಗಿ ನಾವು ಹೋಗಲ್ರಿ, ಅದು ನನ್ನ ಜೊತೆ ಇದೆಲ್ಲ ಮೆಟೀರಿಯಲ್ ನಾ ತಗೊಂಡು ಹೋಗಿರ್ತೇನ್ರಿ. ಅಲ್ಲಿ ನನಗೆ ಮಾರ್ಕೆಟ್ ಆಗ್ಬೇಕ್ರಿ, ಪ್ರಚಾರವೂ ಆಗ್ಬೇಕ್ರಿ, ಆಮೇಲೆ ನನಗೆ ಟ್ರೈನಿಂಗ್ದು ಒಂದು ಅನುಭವನೂ ನನಗೆ ಸಿಗ್ಬೇಕ್ರಿ. ಈ ಉದ್ದೇಶಕ್ಕೆ ನಾ ಎಲ್ಲೇ ಹೋದ್ರೂ ನಾ ಇದನ್ನು ತೊಗೊಂಡು ಹೋಗಿರ್ತೇನ್ರಿ. ನಮ್ಮ ವ್ಯಾನ್ನೊಳಗೆ ಹಾಕೊಂಡ್ರೆ ನಮ್ಮ ಮನೆಯವರು ನಾನು ಇಬ್ಬರು ಒಟ್ಟಿಗೆ ಹೋಗಿರ್ತೀರಿ, ನಮ್ಮ ಮನೆಯವರು ಶೇಲ್ ಮಾಡ್ತಿರ್ತಾರೆ, ನಾ ಟ್ರೈನಿಂಗ್ ಹೋಗ್ತೇನ್ರಿ ಒಳಗೆ. ಅಲ್ಲಿ ಟ್ರೈನಿಂಗ್ ಹೋದ ಕೂಡಲೇ ಇದು ಶೇಲ್ ಮಾಡೋದ್ರೊಳಗೆ ನನ್ನ ಟ್ರೈನಿಂಗ್ ಮುಗಿದ್ರೊಳಗೆ ಇದೆಲ್ಲ ಪ್ರಚಾರವೂ ಆಗುತ್ತೆ, ಅವ್ರಿಗೆಲ್ಲ ನಾನು ನಂಬರ್ ಕೊಟ್ಟು ಬಂದಿರ್ತೀವ್ರಿ, ನಂಬರ್ ಇರ್ತಾರೆ. ಮತ್ತು ಶೇಲ್ ತೊಗೊಂಡವರೆಲ್ಲ ಅವ್ರು ಚಲೋ ಐತಿ, ಭಾರಿ ಅದಾರೆ, ನಮಗೆ ಮತ್ತೆ ಬೇಕು, ಎಲ್ಲಿ ಸಿಗ್ತಿ ಕೊಡ್ತೀರೇನ್ರಿ ಅಂತ ಕೇಳಿದಾಗ್ರೆ, ಜಾಸ್ತಿ ಐಟಮ್ ಆರ್ಡರ್ ಕೊಟ್ಟರಂದ್ರೆ ನಾವು ಬಾಕ್ಸ್ ಪ್ಯಾಕ್ ಮಾಡಿ ಪಾರ್ಸಲ್ ಕಳಿಸ್ಕೊಡ್ತೀವ್ರಿ, ಡೈರೆಕ್ಟ್ ಬಸ್ಸಿಗೆ ಕಳಿಸಿರ್ತೀವ್ರಿ, ಆಮೇಲೆ ದೂರಿದ್ದು ಅಂದ್ರೆ VR ಅಲ್ಲಿ ಕಳಿಸ್ತೀವ್ರಿ, ಮತ್ತು ಅವ್ರ ಸಮೀಪದವ್ರು ಇದ್ರಂದ್ರೆ ಅವರೇ ಬಂದು ತೊಗೊಂಡು ಹೋಗ್ತಾರ್ರಿ. ಕೃಷಿ ಮೇಳ ಹೋದಲ್ಲೆಲ್ಲ ನಮ್ದು ನಂಬರ್ ಕೊಟ್ಟಿರ್ತೀವ್ರಿ. ಈಗ 15-20 ವರ್ಷದಿಂದ ನಮ್ಮ ಮಾಮಾರ್ ಮಾಡ್ಕೊತ ಬಂದಾರಂದ್ರೆ ಎಲ್ಲ ಕಡೆ ಪಬ್ಲಿಕ್ ಜಾಸ್ತಿ ಆಗಿದ್ರಿ. ಆಮೇಲೆ ಕ್ವಾಲಿಟಿ ಮೇಲೂ ಗ್ರಾಹಕರು ಜಾಸ್ತಿ ಆಗ್ಯಾರ ಸರ್, ಕ್ವಾಲಿಟಿ ಬರುತ್ತಲ್ರಿ, ಕ್ವಾಲಿಟಿ ನಾವು ಮಿಕ್ಸ್ ಈ ಥರ ಡುಪ್ಲಿಕೇಟ್ ಕ್ವಾಲಿಟಿ ಯಾವಾಗೂ ಮಾಡಂಗಿಲ್ಲರಿ. ನಾವು ಮನೆಗೆ ಬಳಸಿದ್ದನ್ನ ನಾವು ಸೇಲ್ ಮಾಡೋದ್ರಿ, ನಮಗೆ ಮನೆಗೆ ಆ ಥರ ನಾವು ಬಳಸ್ಕೋತೀವ್ರಿ, ಅದೇ ಥರ ನಾವು ಹೊರಗಿನ ಗ್ರಾಹಕರಿಗೆ ಸೇಲ್ ಮಾಡ್ತಾ ಇದ್ವಿ. ಈಗ ನೋಡ್ರಿ, ತಾವು ಎಲ್ಲೆಲ್ಲಿ ಅವಶ್ಯಕತೆ ಅದ ಎಲ್ಲೆಲ್ಲಿ ಕೇಳ್ತಾರ ಅಲ್ಲಿ ತಗೊಂಡು ಹೋಗಿರ್ತೀರಿ, ಮತ್ತೆ ಯಾರು ಕೇಳ್ತಾರ ಅವ್ರಿಗೆ ಕೊಡ್ತಾ ಇದ್ದೀರಿ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಒಂದು ಒಂದು ಔಟ್ಲೆಟ್ ಅಂತಂದ್ರೆ ಒಂದು ಶಾಪ್ ಇತ್ತು ಅಂತಂದ್ರೆ ನೀವು ಮಾರಾಟಕ್ಕೂ ಅನುಕೂಲ ಆಗ್ತದ, ಮತ್ತ ಯಾರು ಗ್ರಾಹಕರು ಇರ್ತಾರ ಅವರಿಗೂ ಕೂಡ ಅನುಕೂಲ ಆಗ್ತದೆ, ಇಲ್ಲಿ ಹೋದ ಕೂಡಲೇ ಸಿಗ್ತದ ಅನ್ನುವಂಥದ್ದು. ಈಗ ನೀವೇನು ಮಾರಾಟ ಮಾಡ್ತಾ ಇದ್ರಿ, ಮನೆಯಿಂದನೇ ಮಾರಾಟ ಮಾಡ್ತಾ ಇದ್ರಿ, ಎಲ್ಲಿ ಈಗ ತಾವು ಹೇಳದಂಗ ಮೇಳಗಳು ಇರ್ತಾವ, ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತಾವ, ಅಲ್ಲಿ ತಗೊಂಡು ಹೋಗಿ ಮಾರಾಟ ಮಾಡುವಂಥದ್ದು, ಒಂದೇ ಕಡೆ ಮಾರಾಟ ಮಾಡೋದು ಚಲೋ ಅನಿಸ್ತದ ಅಥವಾ ಈ ರೀತಿ ಎಲ್ಲ ಕಡೆ ಹೋಗಿ ಮಾರಾಟ ಮಾಡೋದು ಚಲೋ ಅನಿಸ್ತದ, ಯಾವ್ದು ನಿಮಗೆ ಅನುಕೂಲ ಅನಿಸ್ತದ? ನಾವು ಮೊದಲ ನಮ್ಮ ಮಾಮಾರ ಗ್ರೂಪ್ ಮಾಡಿದಾಗ್ರಿ, ಮುದೋಳದೊಳಗೆ ಒಂದು ಅಂಗಡಿ ತಯಾರು ಮಾಡಿದ್ದಿರು ಇವರು, ಗ್ರೂಪ್ನಿಂದ ಅಂಗಡಿ ಇಟ್ಟಿದ್ರಿ. ಅಲ್ಲಿ ಏನಾಗ್ಬಿಟ್ಟಿದ್ರಿ, ಲೇಬರ್ಗಳ ಮೇಲೆಲ್ಲ ನಡೀತ್ರಿ, ಅವಾಗ ಇದಕ್ಕೆ ಅಷ್ಟು ಡಿಮಾಂಡ್ ಇದ್ದಿದ್ದಿಲ್ರಿ, ಸೇಲ್ ಕಡಿಮೆ ಇತ್ತು ಅವಾಗ, ಭಾಳ ಜನ ತಗೋತಿದ್ದಿಲ್ರಿ, ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ದಿದ್ದಿಲ್ಲ, ಅಷ್ಟು ಜನರಿಗೆ ಇದ್ರ ಮೇಲೆ ನಂಬಿಕೆನೂ ಇದ್ದಿದ್ದಿಲ್ರಿ. ಈ ಉದ್ದೇಶಕ್ಕಾಗಿ ಸೇಲ್ ಕಡಿಮೆ ಇತ್ತು, ಅವಾಗ ಅಂಗಡಿದು ಮತ್ತು ನಮಗೆ ಲೇಬರ್ದು ಚಾರ್ಜ್ ಎಲ್ಲ ಭಾಳ ದುಬಾರಿ ಅನ್ಸಕತ್ತೆ. ಆಮೇಲೆ ಮನೆಯವರು ಯಾರು ಮಾಡುವಂಥದ್ದು ಇದ್ದಿದ್ದಿಲ್ಲ, ನಮ್ಮ ಮಾಮಾರೊಬ್ಬರು ಮಾಡ್ತಿದ್ದಿರಿ ಅವಾಗ. ನಾವು ಮದುವೆಯಾಗಿ ಬಂದ್ಮೇಲೆ ನಾವು ಸಪೋರ್ಟಿಗೆ ನಿಂತೀವ್ರಿ, ನಮ್ಮ ಮಾಮಾರ ಜೊತೆ ಸಪೋರ್ಟ್ ನಿಂತೀವಿ. ಆಮೇಲೆ ಗಾಡಿ ಅಂಗಡಿಯೊಳಗೆ ಇಟ್ಕೊಂಡು ಕೂತ್ರೆ ನಾವು ಇಲ್ಲಿ ಮುದೋಳ ತಾಲೂಕಿನೊಳಗೆ ಅಷ್ಟೇ ನಾವು ಸೇಲ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಆಗತ್ತೆ ಹೇಳ್ರಿ. ನಮ್ಮ ಮಾಮಾರು ಏನು ಮಾಡಿದ್ರು, ಇಲ್ಲ ಒಂದು ಗಾಡಿ ತಂದು ನಾವು ಕೃಷಿ ಮೇಳಕದು ಹೋಗೋಣ ಅಂತ ಹೇಳ್ಕೊಂಡು ಒಂದು ವ್ಯಾನ್ ತಂದೀವ್ರಿ. ತಂದು ಇದು 8-9 ವರ್ಷ ಆದ್ರ ವ್ಯಾನ್, ಎಲ್ಲಿ ಮೇಳಿರತ್ತಲ್ರಿ ಅಲ್ಲಿ ಎಲ್ಲ ಕಡೆ ಹೋಗಿರ್ತೀವ್ರಿ. ಆಮೇಲೆ ಮುಂಜಾನೆ ಬೆಳಿಗ್ಗೆ ನಾವು ಮುದೋಳದಾಗ ಒಂದು 3 ವರ್ಷ ಮಾಡಿದೀವ್ರಿ. ಬೆಳಿಗ್ಗೆ 5 ಗಂಟೆಗೆ ಗಾಡಿಯೊಳಗನ ಸಂಚಾರಿ ಮಳಿಗೆ ತೇಕರಂದು ಮಾಡ್ಕೊಂಡಿವ್ರಿ. ಒಂದು ಸಂಚಾರಿ ಮಳಿಗೆ ಮಾಡ್ಕೊಂಡು ಎಲ್ಲೆಲ್ಲಿ ಪ್ಲೇಸ್ ಇದು ಅನ್ನಿಸ್ತಾವ ನಮಗೆ, ಎಲ್ಲಿ ಫಂಕ್ಷನ್ ಇರುತ್ತೆ ಅಲ್ಲೆಲ್ಲ ಹೋಗಿ ಕಬ್ಬಿನ ಜ್ಯೂಸ್ನು ನಾವು ತೆಗೆದಿವ್ರಿ ಸರ್. 3-4 ವರ್ಷದ ಕಬ್ಬಿನ ಜ್ಯೂಸ್ನು ಮಾಡಿದೀವ್ರಿ. ಕಬ್ಬಿನ ಜ್ಯೂಸ್ ಐಸ್ ಹಾಕಲ್ದ ಕೊಟ್ಟಿವ್ರಿ. ಬೆಳಿಗ್ಗೆ 5 ಗಂಟೆಗೆ ಮುದೋಳ ಜನಕ್ಕೆಲ್ಲ ಕಬ್ಬಿನ ಜ್ಯೂಸ್ ತೆಗೆದು ಕೊಟ್ಟಿವ್ರಿ. ಆಮೇಲೆ ಕಬ್ಬಿನ ಜ್ಯೂಸ್ ಜೋಡಿನ ಸಾವಯವ ಕಾಯಿಪಲ್ಲೆ ಸೇಲ್ ಮಾಡ್ತಿದ್ದೀವ್ರಿ. ಈಗ ಲಾಕ್ಡೌನ್ದಾಗ ಬಂದ್ ಮಾಡಿದೀವ್ರಿ, ಇನ್ನು ಮುಂದೆ ಜನವರಿ ಫೆಬ್ರವರಿಗೆ ಮತ್ತೆ ಸ್ಟಾರ್ಟ್ ಮಾಡೋರದಿವ್ರಿ. ಮುದೋಳದೊಳಗೆ ಸಿಗತ್ತೆ ನಿಮಗೆ ಮತ್ತೆ ಬೇಕಂದ್ರೆ. ಇದು ಹೊರಗೆ ತಿರುಗಾಡೋದ್ರಿಂದ ಈ ಮೇಳಗಳಕ್ಕೆ ಎಕ್ಸಿಮೇಷನ್ಗೆ ಇದು ಹೋಗೋದ್ರಿಂದ ನಮಗೆ ಆರ್ಡರ್ ಜಾಸ್ತಿ ಬರ ನಮಗೆ ಈಗೇನ ಲಾಕ್ಡೌನ್ ಅದಾಗಿಂದ ಮನೆಗೆ ಡೈರೆಕ್ಟ್ ಮನೆಗೆ ಬಂದು ಒಯ್ಯತಾರೆ ಎಲ್ಲರೂ, ಮನೆಗೆ ಬಂದು ಒಯ್ತಾರೆ, ಆರ್ಡರ್ ಫೋನ್ ಮುಖಾಂತರ ಆರ್ಡರ್ ಬರ್ತಾವ್ರಿ. ಈಗ ನಾವು ಎಲ್ಲಿ ಒಂದು ಕಡೆ ಪ್ಲೇಸ್ ಮಾಡಿಕೊಂಡು ಅಲ್ಲಿ ಶಾಪ್ ಹಾಕಿ ನಾವು ಸೇಲ್ ಮಾಡುವಂತ ಅವಶ್ಯ ಇಲ್ಲರಿ. ಈಗ ಏನ್ ಫೋನ್ ಮೂಲಕ ನಿಮಗೆ ಆರ್ಡರ್ ಕೊಡ್ತಾರ, ನೀವು ಹೋಗಿ ಅವ್ರ ಮನೆಗೆ ಹೋಗಿ ತಲುಪಿಸ್ತೀರಿ? ವಿ ಆರ್ ಎಲ್ ಹಾಕ್ತಿರ್ ಸರ್, ಅವ್ರ ಬಸ್ ಸ್ಟ್ಯಾಂಡ್ ಬಂದು ಬಸ್ನಿಂದ ಅವ್ರು ತಕೋಬೇಕ್ರಿ. ವಿ ಆರ್ ಎಲ್ ಹಾಕಿರ್ದೇವ್ ಅಂದ್ರೆ ವಿ ಆರ್ ಎಲ್ ಆಫೀಸ್ ಬಂದು ಅವ್ರು ಹೋಯ್ತಾರ. ಮನೆಗೆ ಅಂತೂ ಇನ್ನೂ ಹೋಗಿಲ್ರಿ, ಮನೆಗೆ ಕಳಿಸೋದು ತಲುಪಿಸೋದು ವ್ಯವಸ್ಥೆ ಮಾಡತ್ತಾರೆ, ಪೋಸ್ಟ್ ಮುಖಾಂತರ ಕಳಿಸ್ಬೇಕು ಅಂತ ಹೇಳಿ ಕಿರಂದ್ ಮಾಡತ್ತಾರ್ರಿ. ಇನ್ನ ಯಾವಾಗ ಮಾಡ್ತಾರ ನೋಡ್ಬೇಕ್ರಿ ಯಾವಾಗ ಅಂತ. ಈಗೆಲ್ಲ ನೀವು ಒಬ್ಬಂಟಿಯಾಗಿ ದುಡಿತಾ ಇದ್ದೀರಿ, ನಿಮಗೆ ಯಾರು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಹಕಾರ ನೀಡೋದಕ್ಕೆ ಇಷ್ಟೆಲ್ಲ ಕೆಲಸಗಳು, ಮನೆ ಕೆಲಸ, ಹೊಲದ ಕೆಲಸ, ಅದ್ರ ಜೊತೆಗೆ ಈ ಗೃಹ ಉದ್ಯೋಗದ ಕೆಲಸ ಮತ್ತೆ ಮಕ್ಕಳ ಕೆಲಸ, ಇವೆಲ್ಲ ಮನೆಯೊಳಗೆ ಏನು ಸಂಸಾರದ ಕೆಲಸಗಳು ಇರ್ತಾವ ಅದ್ರ ಜೊತೆಗೆ ಇವನ್ನೆಲ್ಲ ಮಾಡ್ತಾ ಇದ್ರಿ? ಅದು ಆಮೇಲೆ ಹಂಗೆ ಮೇಳಗಳಿಗೆ ಅಟೆಂಡ್ ಆಗೋದು, ಟ್ರೈನಿಂಗ್ ಅಟೆಂಡ್ ಆಗೋದು, ಇವೆಲ್ಲ ಬಹಳಷ್ಟು ಶ್ರಮ, ಟೈಮು, ಯೋಜನೆ, ಪ್ಲಾನು ಇವೆಲ್ಲ ಬೇಕಾಗ್ತಾವ. ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ನಮ್ದು ಕೂಡ್ ಕುಟುಂಬ ಸರ್, ಕೂಡ್ ಕುಟುಂಬ ನಮ್ಮ ಮಾವನವ್ರ ಮೊದಲು ಸಪೋರ್ಟರ್ ನಮಗ, ನಮ್ಮ ಮಾವರಿ, ಆಮೇಲೆ ನಮ್ಮ ಅತ್ತೆಯವ್ರ ಮನೆಯೊಳಗೆಲ್ಲ ಕೆಲಸ ಮಾಡ್ಕೋತಿರ್ತಾರೆ. ನಾವು ಇಲ್ಲಿ ಹೊರಗೆ ಹೋದ್ವಿ ಅಂದ್ರೆ ಮನೆಯೊಳಗಿಂದ ಅತ್ತೆಯವ್ರು ಮಾಡ್ತಾರೆ. ಆಮೇಲೆ ನಮ್ಮ ಮೈದ್ನದಾರ್ರಿ, ಅವ್ರ ಬೆಲ್ಲ ರೆಡಿ ಮಾಡೋದು, ಹೊಲದೊಳಗಿನ ಕೆಲಸ ಅವ್ರು ಮಾಡ್ತಾರೆ. ನಿಗಾನಿ ಅದಾರ್ರಿ, ಮನೆ ಕೆಲಸ ಮಾಡ್ಕೋತಾರ್ರಿ ಅವ್ರು. ನಾವು ಹೊರಗೆ ಹೋದ್ವಿ ಅಂದ್ರೆ ಅವ್ರು ನೋಡ್ಕೋತಾರ್ರಿ, ಎಲ್ಲ ನಮ್ಮ ದನಗಳು ಕರುಗಳು ಎಲ್ಲ ಅವ್ರು ಮಾಡ್ಕೋತಾರ್ರಿ. ನಮ್ಮ ಮನೆಯವರು ನಾವು ಎಲ್ಲಿ ಹೋದ್ರು ಗಾಡಿ ತಗೊಂಡು ವ್ಯಾನ್ ತಗೊಂಡು ನಾವು ಹೋಗಿರ್ತೀವಿ ಹೊರಗೆ ಮೀಟಿಂಗ್ ಟ್ರೈನಿಂಗ್ ಎಲ್ಲ ಇದ್ದಲ್ಲೆಲ್ಲ ಹೋಗ್ತೀವಿ. ಐತ್ರಿ ಸಪೋರ್ಟ್ ಅದಾರ, ಎಲ್ಲ ಕೂಡ ಕುಟುಂಬ ಐತೆ, ಎಲ್ಲರೂ ಬರ್ಕೊಬ್ರು ಸಪೋರ್ಟ್ ಮಾಡ್ತಾರೆ. ಕಡಿಮೆ ಭಾಳ ಕೆಲಸ ಬಂದ್ರೆ ಲೇಬರ್ಗಳು ಇರ್ತಾರೆ, ಗ್ರೂಪ್ನವ್ರು ಅದಾರ್ರಿ, ಮಹಿಳಾ ಸಂಘನವ್ರು ಅದಾರ್ರಿ, ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ಕೋತೀವ್ರಿ. ಈಗ ನಿಮ್ಮ ಮಹಿಳಾ ಗುಂಪಿನೊಳಗೆ ಆಗಿರ್ಬೋದು ಅಥವಾ ಬೇರೆ ಮಹಿಳೆಯರು, ಯುವತಿಯರು ವಿಶೇಷವಾಗಿ, ನಾವು ಇಂಥದ್ದು ಮಾಡ್ತೀವಿ ಆಕಾರ ಮತ್ತು ನಮಗೂ ಒಂದು ಸ್ವಲ್ಪ ಹೇಳ್ರಿ, ಮಾರ್ಗದರ್ಶನ ಮಾಡ್ರಿ ಅಂತ ಕೇಳ್ತಾರೆ ನಿಮಗೆ? ಕೇಳ್ತಾರೆ. ಇಲ್ಲಿ ಹಳ್ಳಿಯೊಳಗೆ ಕಡಿಮೆ ರೀ, ಯಾಕಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗೋ ಜನ ಜಾಸ್ತಿ ರೀ ಇಲ್ಲಿ. ಸಿಟಿಯೊಳಗಾದ್ರೆ ನಾವು ಒಂದು ಸ್ವಂತ ಮಾಡ್ಬೇಕನ್ನೋದು, ಆದರೂ ನಮ್ಮಲ್ಲಿ ಕೆಲ್ಸಕ್ಕೆ ಬರೋರೆಲ್ಲ ಅನುಭವ ಆಗ್ಯದ್ರ ಅವ್ರಿಗೆ, 5-6 ವರ್ಷ ಆತ್ರ ಮಾಡ್ತಾ ಬಂದಾರ್ರಿ. ಈಗ ನನ್ನ ಜೋಡಿ ಸಪೋರ್ಟ್ಗೆ ಅದಾರ್ರಿ ಅವ್ರು ಮಾಡಕ್ಕೆ, ಅವ್ರಿಗೆ ಪಗಾರನ ಪೇಮೆಂಟ್ ಕೊಟ್ಟು ಹಚ್ಚಿರ್ತಾನಂದ್ರೂ ರೀ ಅವ್ರಿಗೆ ಐತ್ರಿ ಕಿತೆಲ್ಲಿ ಒಳಗೆ ಮಾಡ್ಬೇಕು ನಾವು ಇಂಥದ್ದೊಂದು ಏನ್ರಿ ಅಂತ ಹೇಳ್ಕೊಂಡ್ ಐತ್ರಿ ಮಾಡ್ತೀವಿ ಅಂತ, ರೊಟ್ಟಿ ಅದು ಎಲ್ಲ ಮಾಡಿಸ್ತಾನ್ರಿ ಅವ್ರ ಕಡಿಂದ. ಹಿಂಗೇನ್ರಿ ಹಿಂಗೆ ಮೇಳಕದು ಹೋಗೋದು ಬತ್ತಂದ್ರೆ ಕೆಲಸ ಜಾಸ್ತಿ ಬಂದ್ರೆ ರಾತ್ರಿ ಅದು ಬಂದ್ ಮಾಡ್ತಾರೆ, ಸಪೋರ್ಟ್ ಅದಾರ್ರಿ ಅವರು. ಮಾಡ್ಬೇಕನ್ನೋದು ಐತ್ರಿ, ಆದ್ರೆ ಒಬ್ಬೊಬ್ರು ಇದ್ದ ನಮ್ಮ ಮಾಡೋಕೆ ಆಕೈತೆ ಇಲ್ಲೋ ಅಂತ ಹೇಳಿ ಹಿಂಗೆ ಮಾಡಿ ಸಪೋರ್ಟಿಗೆ ಬರೋದು, ಕಡಿಮೆ ಸ್ವಲ್ಪ ಮಾಡೋದು ಅಂದ್ರೆ ಅವ್ರಿಗೆ ಹೊರಗೆ ಪಗಾರದ ಜಾಸ್ತಿ ಕೆಲಸ ರೀ ಅವ್ರಿಗೆ, ಪಗಾರನ ತಗೋಬೇಕು ನಾವು ಅನ್ನೋದ್ರಿ. ಡೈರೆಕ್ಟ್ ಒಮ್ಮಿಗ್ಲೇ ಬರುತ್ತಲ್ರಿ ಅವ್ರಿಗೆ, ಆ ಉದ್ದೇಶಕ್ಕೆ ಕೆಲ್ಸಕ್ಕೆ ಹೋಗಾರ ಜಾಸ್ತಿ ರೀ ಮಾಡ್ತಾರೆ. ಆದರೂ ಈಗ ಇತ್ತಿತ್ತಲಾಗೊಂದು 1-2 ವರ್ಷದೊಳಗೆ ಮಾಡ್ಬೇಕನ್ನೋದು ಎಲ್ಲ ಮಹಿಳೆಯರಿಗೆ ಬರತ್ತದ್ರಿ. ಸ್ವಂತ ಉದ್ಯೋಗ ಮಾಡಬೇಕು ನಾವು, ಅದರೊಳಗೆ ನಾವು ಏನರ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬರತ್ತದ್ರಿ. ಶುಭವರೀಗ 1 ವರ್ಷ ಸರಾಸರಿಯಾಗಿ ಈಗೇನು ತಾವು ಉದ್ಯೋಗ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟು ಉತ್ಪನ್ನ ಅಥವಾ ಆದಾಯ ನಿಮಗೆ ಬರ್ತಾ ಇದೆ ಅಂತೀರಿ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ? ನಾವು ಇದ ಪ್ರೊಸೀಸ್ ಮಾಡೋದು, ಪ್ಯಾಕಿಂಗ್ ಸೇಲ್ ಮಾಡೋದು, ಇದರಿಂದ ನಮಗೆ ತಿಂಗಳಿಗೆ ಒಂದು 15-20 ಸಾವಿರ ರೂಪಾಯಿ ನನಗೆ ನೀವು ಲಾಭ ಉಳಿತಾರೆ ಸರ್. ಎಲ್ಲ ಖರ್ಚು ಹೋಗಿ 20,000 ತನಕ ನಾ ತೆಗಿತೇನೆ ಸರ್ ಪ್ಯಾಕಿಂಗ್ ಇದ್ರೆ. ಆಮೇಲೆ ಬೆಲ್ಲ ಮಾಡೋದು ಏನಾದ್ರೆ ನಮಗೆ ಗಂಡ್ಮಕ್ಳು ಮಾಡ್ತಾರೆ, ಅವ್ರಿಗೆ ಟನ್ನಿನ ಹಿಂದೆ ಅವ್ರು ತೆಗಿತಾರೆ, ಅವ್ರದ್ದು ಬೇರೆ ಇರುತ್ತೆ. ಇದು ಪ್ಯಾಕಿಂಗ್ದಷ್ಟ ನನಗೆ 15-20 ಸಾವಿರ ರೂಪಾಯಿ ನಾ ತೆಗಿತೇನೆ ಸರ್. ಅಡ್ಡಿಲ್ಲ. ಈಗ ತಾವು ಏನು ಮಾರಾಟ ಮಾಡ್ತಾ ಇದ್ದೀರಿ, ಎಲ್ಲ ಅಂದ್ರೆ ಕಚ್ಚಾ ಆಹಾರ ಪದಾರ್ಥಗಳನ್ನ ನೀವು ಮಾರಾಟ ಮಾಡ್ತಾ ಇದ್ದೀರಿ, ಅದು ಅಕ್ಕಿ ಇರಬಹುದು, ನವಣಿ ಇರಬಹುದು, ರಾಗಿ ಇರಬಹುದು, ಆಮೇಲೆ ಬೆಲ್ಲ, ಇವೆಲ್ಲ ತಾವು ಮಾರಾಟ ಮಾಡ್ತಾ ಇದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನೇ ಒಂದು ವಿಸ್ತಾರ ಮಾಡಿಕೊಂಡು ಸಿದ್ಧ ಆಹಾರವನ್ನ ರೆಡಿ ಮಾಡಿ ಒಂದು ಅದೊಂದು ಹೊಸದು ಶುರು ಮಾಡಬೇಕು ಅನ್ನುವಂಥದ್ದು ಏನಾದರೂ ಅದ? ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿವಸಗಳಿಗೆ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಆಹಾರ ಪದಾರ್ಥಗಳಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಆಹಾರ ಪದಾರ್ಥಗಳು ಏನದಾವ ಅವುಗಳಿಗೆ ಸಾಕಷ್ಟು ಬೇಡಿಕೆ ಅದ. ಅಂಥ ಒಂದು ಸಂದರ್ಭದೊಳಗೆ ನೀವು ಈ ಹೋಳಿಗೆ ಮಾಡೋದಾಗಲಿ, ಆಮೇಲೆ ಸಿಹಿ ತಿಂಡಿಗಳು ಏನಿರ್ತಾವ, ಉಂಡಿ, ಕರ್ಚಿಕಾಯಿ, ಇಂಥವು ಏನದಾವ, ಚಕ್ಲಿ, ಇಂಥವು ಮಾಡಿ ಮಾರಾಟ ಮಾಡುವಂತಹ ವಿಚಾರಗಳೇನಾದರೂ ತಮ್ಮಲ್ಲಿ ಅದನ್ನ ಮಾಡ್ಬೇಕನ್ನೋ ವಿಚಾರ ಐತ್ರಿ ಸರ್. ಅದಂದ್ರ ನಮ್ದು ಗ್ರೂಪ್ ಮಾಡಿದ್ದನ್ನ ಅದೇ ಉದ್ದೇಶಕ್ಕೆ ಮಾಡೇನ್ರಿ. ಅದು ನಮ್ದು ಏನ್ರಿ ಈಗ ಮಿಲೆಟ್ಸ್ದೊಳಗೆ ಭಾಳ ಡಿಮಾಂಡ್ ಅದ ರೀ. ಮಿಲೆಟ್ಸ್ ಒಳಗೆ ನಾವು ಈ ಬೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಮಿಲೆಟ್ಸ್ ಮಿಕ್ಸ್ ಮಾಡ್ಕೊಂಡು ಅದರೊಳಗೆ ನಾವು ಬೇಕರಿ ಐಟಮ್ ಮಾಡ್ಬೇಕನ್ನೋದೇ ಅದ ರೀ ನನಗೆ. ಅದು ಟ್ರೈನಿಂಗ್ ಕೊಡಿಸ್ತೇನೆ ಅಂತ ಹೇಳ್ಯಾರ ಇಲ್ಲಿ ಅಗ್ರಿಕಲ್ಚರ್ ಆಫೀಸ್ದವ್ರು ಮೇಡಮ್ ಅವ್ರು ಹೇಳ್ಯಾರಿ ಟ್ರೈನಿಂಗ್ ನಿಮಗೆ ಕೊಡಿಸ್ತೇನ್ರಿ ಮತ್ತು ಗ್ರೂಪ್ ಮಾಡ್ಕೊರಿ ಅಂತಂದಾರ್ರಿ. ಈಗ ಒಂದು 4-5 ತಿಂಗಳಾಯ್ತರಿ ಅದು ಗ್ರೂಪ್ ಮಾಡ್ರಿ. ಅದರ ಈಗ ಏನಾಗ್ಬಿಟ್ಟದ್ರೆ ಕೆಲಸ ಬಿಟ್ಟು ಮುಂದಕ್ಕೆ ಬರೋರ ನನ್ನ ಜೋಡ ಬರಕ್ ತಯಾರಿಲ್ರಿ. ಅವ್ರ ಕೆಲ್ಸಕ್ಕೆ ಹೋಗ್ತಾರ ಎಲ್ಲರೂ. ಹಿಂಗಾಗಿ ಟ್ರೈನಿಂಗ್ ತಗೋರಿ ನಾ ಮುಂದೆ, ಇಲ್ಲ ಒಂದಿಬ್ರು ಜನ ಟ್ರೈನಿಂಗ್ ತಗೊಂಡ್ ಬರ್ರಿ, ನಾ ನಿಮ್ಗೆ ಸಪೋರ್ಟ್ ಮಾಡ್ತಾನು. ಎಲ್ಲರೂ ಗ್ರೂಪ್ನವ್ರು ಕೂಡ್ಕೊಂಡು ನೀವು ಸಾಯಂಕಾಲ ಬಂದು ಒಂದು 2-2 ತಾಸು ಮಾಡ್ರಿ, ಇದರಿಂದ ಒಂದು ಏನಾರು ಮುಂದುವರಿನು ನಾವು ಅನ್ನೋ ಉದ್ದೇಶ ನಾ ಹೇಳಿನ್ರಿ ಅವ್ರಿಗೆ. ನೋಡ್ಬೇಕ್ರಿ ಇನ್ನು ಯಾರು ಮುಂದಾಗಿ ಬಂದ್ರಂದ್ರ ಮಾಡ್ಬೇಕನ್ನೋ ಉದ್ದೇಶ ಐತ್ರಿ. ಬೇಕರಿ ಐಟಮ್ಗಳು ಮಾಡ್ಬೇಕ್ರಿ, ಬೆಲ್ಲದಿಂದ ಮತ್ತು ಮಿಲೆಟ್ಸ್ ರೀ. ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ಇದರಿಂದ ಬೇಕರಿ ಐಟಮ್ಗಳನ್ನ ಮಾಡಬೇಕು. ಇದ್ರೊಳಗ ಮತ್ತೊಂದ್ ಮತ್ತೊಂದ್ ಐಟಮ್ ಮಾಡಿ ಇದು ಹೆಲ್ದಿಗೆ ಚಲೋ, ಮತ್ತ ಬೆಲ್ಲ ಬಳಸೋದ್ರಿಂದ ಅದು ಒಂದ್ ಹೆಲ್ದಿಗೆ ಇದೈತಿ ಅಂತ ಹೇಳ್ರಿ. ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದು ಐತ್ರಿ. ಹೋಳಿಗೆ ಉಂಡಿರಿ ಎಲ್ಲ ಬೇಕರಿ ಐಟಮ್ ಎಲ್ಲ ಅದ್ರೊಳಗೆ ಬರುತ್ತೆ. ಮಿಲೆಟ್ಸ್ ದಿಂದ ಮಾಡ್ಬೇಕಂತ ಹೇಳ್ರಿ ನಾನು ಮುಂದುವರಿಬೇಕು ಅದ್ರೊಳಗೆ ಅಂತ ಹೇಳ್ರಿ. ಮಿಲೆಟ್ಸ್ ದಿಂದ ಸಾಕಷ್ಟು ಆಹಾರ ಪದಾರ್ಥಗಳನ್ನ ನಾವು ಇವತ್ತಿನ ದಿವಸ ತಯಾರು ಮಾಡಬಹುದು. ವಿಶೇಷವಾಗಿ ನವಣಿದ ಉಂಡಿ ಇರ್ತದ, ಹೋಳಿಗೆ ಬರ್ತದ, ಹಿಂಗ ಸಾಕಷ್ಟು ಆಹಾರ ಪದಾರ್ಥಗಳನ್ನ ನಾವು ತಯಾರು ಮಾಡಬಹುದು, ತಿಂಡಿ ತಿನಿಸುಗಳನ್ನ ತಯಾರು ಮಾಡಬಹುದು. ಈ ಬಗ್ಗೆ ತಾವೇನಾದರೂ ತಿಳ್ಕೊಂಡಿದ್ದೀರಿ? ಇಲ್ಲಿ ಧರ್ಮಸ್ಥಳ ಸಂಘದಲ್ರಿ ಮಹಿಳೆಯರ ಸಂಘಗಳದವ್ರಿ, ಆ ಸಂಗೀನ್ ಸರ್ ಒಬ್ರಿಗೆ ಹೋಗಿ ಭೇಟಿಯಾಗೇನ್ರಿ ನಾನು. ಅವರು ಇದರಿಂದ ಬಿಸ್ಕಿಟ್ ಆಮೇಲೆ ಬ್ರೆಡ್ ಸಿರಿಧಾನ್ಯದಿಂದ ಬ್ರೆಡ್ ನಮಗೆ ಸಕ್ಕರೆ ಆ್ಯಡ್ ಮಾಡಂಗಿಲ್ಲ, ಬೆಲ್ಲ ಆ್ಯಡ್ ಮಾಡ್ಬೇಕಂತ ನಾ ಹೇಳಿನ್ರಿ. ನೀವು ಯಾವ ರೀತಿ ಹೇಳ್ತೀರಿ ನಿಮಗೆ ಟ್ರೈನಿಂಗ್ ಕೊಡಿಸ್ತೀನಿ, ನೀವು ಬಂದು ನಮ್ಮ ಹೆಡ್ ಸರ್ಗೆ ಭೇಟಿಯಾಗ್ರತ್ ಹೇಳ್ಯಾರ್ರಿ. ಅಲ್ಲಿ ಹೋಗಿ ಭೇಟಿಯಾಗಿ ಬೆಲ್ಲದಿಂದನ ತಯಾರು ಮಾಡ್ಬೇಕ್ರಿ ನಮ್ದು. ಸಕ್ಕರೆ ನಾವು ಯಾವ್ದಕ್ಕೂ ಬಳಸಂಗಿಲ್ಲ, ಸಕ್ಕರೆ ಅನ್ನೋದೊಂದು ವಿಷ, ಸಕ್ಕರೆ ನಾವು ಬಳಸೋದು ಬೇಡ. ಬೆಲ್ಲದಿಂದನ ತಯಾರು ಮಾಡೋದು, ಬ್ರೆಡ್ ಬಿಸ್ಕಿಟ್ ಮಾಡತಾರ್ರಿ ಅವ್ರ. ನನಗೆ ಹೋಗಕ್ ಟೈಮ್ ಇಲ್ಲ ಹೇಳ್ರಿ, ಒಂದ್ ಹೋಗಿ ಕೇಳ್ಕೊಂಡ್ ಬಂದ್ ಮಾಡ್ತಾನೆ, ಇನ್ ಮುಂದೆ ಚಾಲು ಮಾಡ್ಬೇಕು ಅನ್ನೋದೈತ್ರಿ. ಶೋಭಾ ಅವರು, ಯಾವ್ದೋ ಒಂದು ಉದ್ಯೋಗ ಮಾಡುವಂತಹ ಒಂದು ಸಂದರ್ಭದೊಳಗ ಸಮಸ್ಯೆಗಳು ಆಗ್ಲಿ ಅಥವಾ ಸವಾಲುಗಳು ಇದ್ದೇ ಇರ್ತಾವ. ಸುಮಾರು 15 ವರ್ಷಗಳ ಅವಧಿಯೊಳಗ ನಿಮಗ ಏನು ಕಷ್ಟಕರವಾದಂತಹ ಒಂದು ಸಮಸ್ಯೆ ಅಥವಾ ಇದು ಕೆಲಸ ಕಷ್ಟದಪ್ಪ, ಈ ಸಮಸ್ಯೆ ಕಷ್ಟದ, ಇದು ಸವಾಲಿಂದ ಹಿಂಗ ಅನಿಸಿದ್ ಯಾವಾಗರೇ ನಿಮ್ಮ ಅನುಭವಕ್ಕೆ ಬಂದದ? ಮೊದಲ ನಮ್ಮದ ಮದುವೆಗೆ ಬಂದ್ಮೇಲೆ ನನಗೆ ಅದು ಸಾವಯವ ಮಾಡ್ತಾ ಇದ್ರಿ ಇವ್ರು, ನಮ್ಮ ಮನೆಯವ್ರೆ, ನಮ್ಮ ಅಮ್ಮರು. ಅವಾಗ ಬಂದ ಕೂಡಲೇ ಅನಿಸ್ತು ಇವ್ರು ಯಾಕೆ ಇದನ್ನ ಮಾಡ್ತಾರೋ, ಇದ್ರೊಳಗೆ ಲಾಭ ಇಲ್ಲ ಅಂತೇಳಿ ನಾ ಅನ್ಕೊಂಡಿನ್ರಿ. ಅನ್ಕೊಂಡ್ರು ನಮ್ಮ ಮನೆಯವರು ಜಗಳ ಮಾಡಿ ಮಾಡಿ ಹೋದ್ರಿ ಅವರು ಮನೆಯಾಗ, ಅವ್ರ ಅಪ್ಪಾರ ಜೊತೆ ಜಗಳ ಮಾಡ್ಕೊಂಡು ಹೋದ್ರಿ. ಆಮೇಲೆ ಅವಾಗ ಅಷ್ಟು ಡಿಮಾಂಡು ಇದ್ದಿದ್ದಿಲ್ಲರಿ, ಅದಕ್ಕೆ ಇಳುವರಿನೂ ಕಡಿಮೆ ಇತ್ತು, ಹೊಲದೊಳಗೆ ಖರ್ಚು ಜಾಸ್ತಿ ಇತ್ತು, ಸೇಲ್ ಆಗ್ತಿದ್ದಿಲ್ಲರಿ. ಅವಾಗ ನಾವು ಇದು 60 ರೂಪಾಯಿ ಕೆಜಿ ಮಾರೋಬೆಲ್ಲ ಸಂತಿಯೊಳಗೆ 4 ರೂಪಾಯಿ ಕೆಜಿ 5 ರೂಪಾಯಿ ಕೆಜಿ ನಾ ಮಾರಾಟ ಮಾಡೀನ್ರಿ. ಅವಾಗ ಆ ಅನುಭವದಿಂದ ನಾನು ಇಲ್ಲ, ಇವ್ರು ಸಾವಯವ ಮಾಡ್ಕೋತ ಬಂದಾರೋ, ಇದ್ರೊಳಗೆ ಏನಾರ ಮುಂದೊಂದು ಲಾಭ ನಾವು ಹುಡುಕ್ಬೇಕು, ಇದ್ರೊಳಗೆ ಏನರ ಯಶಸ್ಸು ಕಾಣ್ಬೇಕನ್ನೋ ಉದ್ದೇಶಕ್ಕೆ ನಾನು ಬಿಟ್ಟು ಬಿಡದ ಇದನ್ನ ಮುಂದುವರ್ಸ್ಕೊಂಡ್ ಬಂದಿನ್ರಿ. ಅಡ್ಡಿಲ್ಲ, ಎಷ್ಟು ವರ್ಷ ನೀವು ಇದ್ರ ಸಲುವಾಗಿ ಕಾಯ್ಬೇಕಾಯ್ತು? ಮೊದ್ಲ ಸಾವಯವ ಅಂತಂದ್ರೆ ಯಾರು ಅಷ್ಟು ಕಾಳಜಿ ವಹಿಸ್ತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಹೌದಪ್ಪ ಸಾವಯವ ಅನ್ನುವಂಥದ್ದು ಒಂದು ಎಚ್ಚರಿಕೆ ನಮ್ಮ ಜನರಲ್ಲಿ ಬೆಳೀತಾ ಇದೆ. ಎಷ್ಟು ವರ್ಷ ನೀವು ಇದಕ್ಕೆ ಹೋರಾಡಬೇಕಾಯ್ತು? 4-5 ವರ್ಷ ತನಕ ನಮಗ ಇದ್ರ ಮಾರ್ಕೆಟ್ ಕೂತಿಲ್ರಿ, ಆಮೇಲೆ ಇದ್ರೊಳಗೆ ಲಾಭನೂ ಸಿಕ್ಕಿಲ್ರಿ ನಮಗ. 5 ವರ್ಷ ಇದ್ರದ ಲುಕ್ಸಾನ್ದೊಳಗ ಇದ್ದೀವಿ ನಾವು. ಈಗಂತರೂ ಇದ ಭಾರಿ ಡಿಮಾಂಡ್ ಐತ್ರಿ, ಈಗ ಲಾಭನೂ ಉಳಿಯತದ್ರಿ. ಇದು ಕರೋನಾ ಆದಾಗಿಂದ 2 ವರ್ಷದೊಳಗಂತರೂ ಫುಲ್ ಡಿಮಾಂಡ್ ಬಂದದ್ರಿ, ಈ ಪದಾರ್ಥಗಳಿಗೆ ಆಹಾರ ಉತ್ಪನ್ನಗಳಿಗೆ ಫುಲ್ ಡಿಮಾಂಡ್ ಈಗ 2 ವರ್ಷದಾಗ ಭಾರಿ ಬಂದೈತ್ರಿ. ಹುಡ್ಕೊಂಡು ಬರ್ತಾರೆ, ಎಲ್ಲೆಲ್ಲಿ ಜನ ಬರ್ತಾರೆ ಹುಡ್ಕೊಂಡ್ರಿ. ಈಗ ಇದ್ರೊಳಗೆ ಏನು ಉತ್ಪನ್ನ ಅದಲ್ಲ, ಉತ್ಪನ್ನದ ಗಾತ್ರ ಹೆಚ್ಚು ಮಾಡುವಂತಹದ್ದು ಏನಾದ್ರು ಪ್ಲಾನ್ಗಳಾದವ್ರಿ? ಇದ್ರೊಳಗೆ ಬೆಲ್ಲದ ಬೇಡಿಕೆ ನಮಗೆ ಜಾಸ್ತಿ ಬೇಕಾಗದ್ರಂದ್ರ ನಮ್ದು ಸ್ವಂತ ಜಾಗರಿ ಯೂನಿಟ್ ಒಂದು ಹಾಕಿದೀವ್ರಿ. ಇದು ಜಾಸ್ತಿ ಉತ್ಪನ್ನ ತಯಾರು ಮಾಡೋದು, ಜಾಸ್ತಿ ಬೇಡಿಕೆ ಬಂತಂದ್ರೆ ನಮಗೆ ಹೊರಗೆ ಸೇಲ್ ಜಾಸ್ತಿ ಆಗೋದ್ರಿಂದ ನಮ್ದು ಅದ ಯೂನಿಟ್ ಚಲೋ ನಡಿಬೇಕನ್ನೋ ಉದ್ದೇಶಕ್ರಿ. ಹೊರದೇಶದವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಹೊರದೇಶಕ್ಕೆ ಕಳಿಸೋ ಉದ್ದೇಶನೂ ಇಟ್ಕೊಂಡಾರ್ರಿ. ಒಂದು 3 ವರ್ಷ ಕಳಿಸ್ಯಾರ್ರಿ, ಅವಾಗ 2015-16 ಒಳಗೆ ಪೌಡರ್ ಬೆಲ್ಲ ಮಾಡಿ ಕಳಿಸ್ಯಾರ್ರಿ. ಇನ್ನು ಮುಂದೆ ಪೆಂಟಿ ಬೆಲ್ಲ ಕಳಿಸೋದ ವ್ಯವಸ್ಥೆ ಮಾಡ್ಬೇಕನ್ನೋದು ಐತ್ರಿ, ಬರತಾರ್ರಿ, ಆರ್ಡರ್ ಕೊಡತಾರ್ರಿ. ಅದ ಪ್ರೊಸೀಜರ್ ಅವರು ಕೆಮಿಕಲ್ ಫ್ರೀ ಬೆಲ್ಲ ಮಾಡಂತ ಅವ್ರ ತಾರ್ರಿ, ನಾವು ಸಾವಯವನ ಮಾಡಿಕೊಡೋರು ಅಂತ ನಾವು ಅನ್ನತ್ತೀವಿ. ಅಡ್ಡಿಲ್ಲ, ಅವರು ಹೇಳೋದು ಒಂದೇ, ನೀವು ಮಾಡ್ತಾ ಇರೋದು ಒಂದೇ, ಸೇಮ್ ಅದ, ಎರಡೂ ಸೇಮ್ ಅದಾವಲ್ಲ. ಅದು ಕೆಮಿಕಲ್ ಫ್ರೀ ಅಂದ್ರೆ ಬೇರೆ ಬರುತ್ತೆ ಸರ್. ಕೆಮಿಕಲ್ ಫ್ರೀ ಅಂದ ಕೂಡಲೇ ಏನಾಗತ್ತೆ, ಕೆಮಿಕಲ್ಸ್ ಹಾಕಿ ಕಬ್ಬ ಬೆಳೀತಾರ್ರಿ ಹೊಲದೊಳಗ್ರಿ. ಕೆಮಿಕಲ್ಸ್ ಹಾಕಿ ಕಬ್ಬ ಬೆಳೆದು ಬೆಲ್ಲ ರೆಡಿ ಮಾಡುವಾಗ ಯಾವುದೇ ಕೆಮಿಕಲ್ಸ್ ಬಳಸಲ್ದ ರೆಡಿ ಮಾಡಿದ್ರಂದ್ರೆ ಅದು ಕೆಮಿಕಲ್ ಫ್ರೀ ಆಗತ್ತೆ ರೀ. ಸಾವಯವ ಅಂದ್ರೆ ಹೊಲದೊಳಗನ ಕೆಮಿಕಲ್ಸ್ ತೆಗೆದು ಹಾಕಿರ್ತಾರೆ, ಏನು ಬಳಸಂಗಿಲ್ರಿ ಹೊಲಕ್ಕರಿ. ಬೆಳೆಯುವಾಗ ಯಾವುದು ಕೆಮಿಕಲ್ಸ್ ಬೆಳೆಸಲ್ದನ, ಬೆಲ್ಲ ಮಾಡುವಾಗ ಯಾವುದು ಕೆಮಿಕಲ್ಸ್ ಹಾಕಲ್ದ ಬೆಳೆದ್ರೆ ಅದು ಸಾವಯವ ಪಕ್ಕ ಅಂತ ನಮಗರಿ. ಆದ್ರೆ ಕಬ್ಬಿಂದಾಗ್ಲಿ ಅಥವಾ ಬೇರೆಯವರು ಬೆಳೆದಿದ್ದು ನಿಮಗೆ ಹೇಳಕ್ ಬರೋಂಗಿಲ್ಲ, ಬೇರೆದವ್ರು ಬೆಳೆದಿದ್ದು ನಾವು ತಗೋತೀವ್ರಿ ಕಬ್ಬ. ಈಗ ನಮ್ದು ಕಬ್ಬ ಸಾಲಂಗಿಲ್ರಿ, ಬೇರೆದವ್ರ ಕಬ್ಬ ತಗೋತೀವ್ರಿ. ಫ್ಯಾಕ್ಟ್ರಿಕಿತ 100-200 ರೂಪಾಯಿ ಜಾಸ್ತಿ ರೇಟ್ ಕೊಟ್ಟು ತಗೋತೀವ್ರಿ. ಅದು 15-20 ವರ್ಷದನ್ನ ಸಾವಯವ ಮಾಡಿರ್ಬೇಕ್ರಿ, ಸರ್ಟಿಫೈಡ್ ಆಗಿರ್ಬೇಕ್ರಿ. ಅಂತವ್ರದ್ದು ಮಾತ್ರ ರೈತರದ್ ನಾವು ಫ್ಯಾಕ್ಟ್ರಿಕಿತ 200 ರೂಪಾಯಿ ಜಾಸ್ತಿ ತಗೊಂಡು ಕಬ್ಬ ಬೆಲ್ಲ ಮಾಡ್ಕೊಂಡ್ ನಾವು ಸೇಲ್ ಮಾಡತ್ತೀವ್ರಿ. ಅಡ್ಡಿಲ್ಲ, ಶೋಭಾ ಬೀಳೂರ್ ಅವರೇ, ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಕೇಳಿ ಬಹಳ ಸಂತೋಷ ಆಯ್ತು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ವಿಚಾರಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 8431977584. ಆತ್ಮೀಯರೇ, ಶೋಭಾ ಸಿದ್ದಪ್ಪ ಬೀಳೂರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 84317-75-84. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ವಿಚಾರಗಳನ್ನ ಮತ್ತು ತಮ್ಮ ಪ್ರಶ್ನೆಗಳನ್ನ ಅವರಿಗೆ ಕೇಳಬಹುದು. ಒಳ್ಳೆಯದು ಶೋಭಾ ಸಿದ್ದಪ್ಪ ಬೀಳೂರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಹಿಳೆಯರಿಗೆ ವಿಶೇಷವಾಗಿ ಯುವತಿಯರಿಗೆ ಈ ತಮ್ಮ ಗೃಹ ಉದ್ಯೋಗದ ಬಗ್ಗೆ ಏನು ಯಾವ ರೀತಿಯಾಗಿ ತಾವು ಮಾಡ್ತಾ ಇದ್ದೀರಿ, ಏನೇನು ಸವಾಲುಗಳು ಬಂದು ಯಾವ ರೀತಿ ಅವುಗಳನ್ನು ಪರಿಹಾರ ಮಾಡಿಕೊಂಡು ಒಳ್ಳೆ ಒಂದು ಆಹಾರ ಕೊಡುವಂತಹ ಒಂದು ನಿಟ್ಟಿನೊಳಗೆ ತಾವು ಕಾಯಕ ಮಾಡ್ತಾ ಇದ್ದೀರಿ ಮತ್ತು ಅದರೊಳಗೆ ಯಾವ ರೀತಿ ಯಶಸ್ವಿಯಾಗಿದ್ದೀರಿ ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ವಿಸ್ತಾರವಾಗಿ ಹಂಚಿಕೊಂಡಿದ್ದೀರಿ. ತಮ್ಮ ಮಾತುಗಳು ನಮ್ಮ ಗ್ರಾಮೀಣ ಪ್ರದೇಶದ ಯುವತಿಯರಿಗೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೆ, ಗೃಹ ಉದ್ಯೋಗದ ಅನುಭವ ಕುರಿತು ಮುಧೋಳ ತಾಲೂಕು ನಾಗರಾಳ ಗ್ರಾಮದ ಶೋಭಾ ಬೆಳ್ಳೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರಳಿ. ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:26:45 ಆಗ್ತಿದೆ. ಈ ಒಂದು ಜನಪದ ಗೀತೆ. ಜನಪದ ಗೀತೆಯನ್ನ ಇದುವರೆಗೆ ಕೇಳಿದ್ರಿ.